ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಗಮ ಆಡಳಿತ ನಿರ್ವಹಣೆಗೆ ಉತ್ತರದಾಯಿತ್ವ ಅಗತ್ಯ, ಮುಖ್ಯಮಂತ್ರಿ. ರಾಜ್ಯಾದ್ಯಂತ ಗೃಹಜ್ಯೋತಿ ನೋಂದಣಿ ಪ್ರಕ್ರಿಯೆ ಆರಂಭ. ಸಹಕಾರಿ ಕ್ಷೇತ್ರದ ಬಲವರ್ಧನೆಗೆ ಅಗತ್ಯ ಕ್ರಮ, ಕೆಎನ್ ರಾಜಣ್ಣ. ನೈಸರ್ಗಿಕ ದುರಂತ ತಡೆಗೆ ಪರಿಸರ ಸಮತೋಲನ ಉತ್ತಮ ಮಾರ್ಗ, ಪ್ರಧಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ವೇಳೆ 6:51. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ. ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ಹನುಮಂತ ಮತ್ತು ಲಕ್ಷ್ಮಿ ಅವರ ಮಾವಿನ ಬೇಸಾಯದ ಅನುಭವಗಳು, ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ ಕೇಂದ್ರ ಸರ್ಕಾರದ ಪಿಎಂಸಿ ಯೋಜನೆ ಕುರಿತು ಮಾಹಿತಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಹವಾಮಾನ ವರದಿ. ಕುಷ್ಟಗಿ ತಾಲೂಕಿನ ಕೊರಡಕೇರ ಗ್ರಾಮದ ಯಮುನಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಜಾನಪದ ಗೀತೆಗಳು. ನಂತರ ಕೀಟ ನಿರ್ವಹಣೆಯಲ್ಲಿ ಬಿವೇರಿಯ ಬೆಸೀನಿಯ ಜೈವಿಕ ಶಿಲೀಂಧ್ರ ಕೀಟನಾಶಕ ಬಳಕೆಯ ಮಹತ್ವ ಕುರಿತು ಮಾಹಿತಿ ಡಾ ವಿಜಿ ಬಾವಲತಿಯವರಿಂದ. ಈಗ ಮೊದಲಿಗೆ ಕೇಳಿ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ಹನುಮಂತ ಮತ್ತು ಲಕ್ಷ್ಮಿಯವರ ಮಾವಿನ ಬೇಸಾಯದ ಅನುಭವಗಳು. ಕೇಳುವರಿಗೆಲ್ಲ ನಮಸ್ಕಾರ. ಕೇಳುವರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ರೈತರನ್ನ ನೋಡ್ತಿರ್ತೀವಿ. ವ್ಯವಸಾಯ ಮಾಡುವಂತಹ ಒಂದು ಆಸಕ್ತಿ ಇರ್ತದೆ, ಕೃಷಿಯನ್ನು ಮಾಡೋದಾಗಿರ್ಬೋದು, ತೋಟಗಾರಿಕೆಯನ್ನು ಮಾಡೋ ಆಗಿರ್ಬೋದು, ಹವ್ಯಾಸ ಇರ್ತದೆ ಅವ್ರಿಗೆ. ಏನಾಗ್ತದೆ, ಕೃಷಿಯನ್ನು ಮಾಡುವಂತಹ ವ್ಯವಧಾನ ಇರ್ಬೋದು, ಜೊತೆಗೆ ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮಾರ್ಕೆಟಿಂಗ್ ಸಮಸ್ಯೆ ಇರ್ಬೋದು, ಹೀಗೆಲ್ಲ ಭೂಮಿ ಇದ್ದವರಿಗೆ ಮಾಡುವಂತಹ ಒಂದು ಆಸಕ್ತಿ ಇರಂಗಿಲ್ಲ, ಮಾಡುವ ಅವರಿಗೆ ಒಂದು ಭೂಮಿ ಇರೋದಿಲ್ಲ. ಈ ರೀತಿಯಾದಂತಹ ಒಂದು ವ್ಯತಿರಿಕ್ತ ಕೃಷಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇರ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಹನುಮಂತ ಅವರು, ಇವರು ಮೂಲ ಲಿಂಗಸ್ಕೂರು ತಾಲೂಕಿನ ಖೇರವಾಡಿಗೆಯವರು. ನೀರ್ಮಾನ್ವಿಯಲ್ಲಿ ಅವರು ಒಂದು 4 ಎಕರೆ ತೋಟವನ್ನ ಲೀಸಿಗೆ ತೆಗೆದುಕೊಂಡು ಬದುಕನ್ನ ಸಾಗಿಸ್ತಿದ್ದಾರೆ. 4 ಎಕರೆ ಭೂಮಿಯಲ್ಲಿ ಮಾವು ಹಾಕೊಂಡಿದ್ದಾರೆ, ಜೊತೆಗೆ ಪೇರ್ಲಣ್ಣಿದೆ. ಈ ರೀತಿಯಾಗಿ ಅವರು ಒಪ್ಪಂದದ ಕೃಷಿ ಅಂತ ಹೇಳ್ತೀವಿ, ಆ ರೀತಿ ಕೃಷಿಯನ್ನು ಮಾಡಿ ಬರುವಂತ ಹಣ್ಣಿನಿಂದ ಅವರಿಗೆ ಲೀಸನ್ನ ಕೊಟ್ಕೊಂತ ವ್ಯಾಪಾರವನ್ನ ಮಾಡ್ತಿದ್ದಾರೆ. ಅವರ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಹನುಮಂತ ಅವರೇ, ಈಗ ನಿಮಗೆ ನಿಮ್ಮ ತಂದೆ ಅವರದ್ದು ಭೂಮಿ ಏನು ರೈತನ? ಆಯ್ತು. ಅವಾಗ ಏನ್ ಹಾಕೊಂಡ್ರಿ ನಿಮ್ ಭೂಮಿಗೆ? ಲೀಸಿಗೆ ತಗೊಂಡು ಬರುವಂತ ಹಣ್ಣನ್ನ ಮಾರಿ ಬರುವಂತ ಲೀಸಿಗೆ ಕೊಟ್ಟು ನಿಮಗೆ ಉಪಜೀವನಕ್ಕೆ ರೊಕ್ಕವನ್ನ ಉಳಿಸ್ಕೊಂತೀರಿ. ಈ ಲೀಸ್ ಮಾಡುವಂತ ಕೆಲಸವನ್ನ ಎಷ್ಟು ವರ್ಷದಿಂದ ಮಾಡಕತ್ತೀರಿ? ನಾವು ಮಾಡಕ್ಕೆ 20-25 ವರ್ಷ ಆಗ್ತದೆ. ಅಂದ್ರೆ ಬೇರೆ ತೋಟವನ್ನ ಲೀಸಿ ಗಿಡೋದು? ಹಾ, ಲೀಸಿ. ಅಂದ್ರೆ ಗಿಡಗಳು ದೊಡ್ಡ ವಿಧ ಗಿಡತಿರೋ ಅಥವಾ ಸಣ್ಣ ವಿಧ ಗಿಡತಿರಿ? ನಮ್ಗೆ ಮೇಲ್ತಾರೆ ತೋಟ. ಅಂದ್ರೆ ತೋಟದ ಗಿಡಗಳು ಪ್ರಾರಂಭದಲ್ಲಿ ಯಾರು ತೋಟ ಮಾಡ್ತಿರ್ತಾರೆ, ಗಿಡಗಳು ಎಲ್ಲಿ ಇರ್ತವೆ ಅದನ್ನ ನೋಡ್ಕೊಂಡು ಮಾಡ್ತೀರಿ? ಈಗ ಸುಮಾರು 20 ವರ್ಷಗಳಿಂದ ಎಷ್ಟು ತೋಟವನ್ನ ನೀವು ಲೀಸಿ ಮಾಡಿರಿ? ನಮ್ಮ ಕೈ ಮೇಲೆ ಒಂದು 10 ತೋಟ ಮೇಲೆ ಮಾಡಿ. 10 ತೋಟ ಅಂತಂದ್ರೆ ಬರೀ ಹಣ್ಣಿನ ತೋಟಗಳು? ಹಣ್ಣಿನ ತೋಟ. ಏನೇನು ಹಣ್ಣುಗಳನ್ನ ಬರುವಂತ ತೋಟಗಳನ್ನ ಲೀಸ್ ಮಾಡ್ತೀರಿ? ಮಾಲೆ ಗಿಡ ರೀ, ಜಂಪರ್ ಗಿಡ, ಅವೆಲ್ಲ ನಾವು ವ್ಯಾಪಾರ ಮಾಡ್ತೀವಿ. ಅಂತಂದ್ರೆ ಹಣ್ಣುಗಳನ್ನ ಬೆಳೆಯೋದು? ಹಣ್ಣ ಬೆಳೆಯೋದು, ಹಣ್ಣ ಬೆಳೆಯೋದು. ಈಗ ಸದ್ಯಕ್ಕೆ ಈಗ ನೀವು ನೀರು ಮಾನವಿಯಲ್ಲಿ ಈಗ 4 ಎಕರೆ ತೋಟವನ್ನ ಲೀಸಿಗೆ ತಗೊಂಡಿರಿ, ಎಷ್ಟು ವರ್ಷದಿಂದ ಇಲ್ಲಿ ಬಂದ್ರಿ ನೀವು ನೀರು ಮಾನವಿಗೆ? 4 ವರ್ಷ ಆಯ್ತು ನೋಡ್ರಿ ನಾ ಬಂದು. 4 ವರ್ಷ ಆಯ್ತು? 4 ವರ್ಷ ಆಯ್ತು ನೋಡ್ರಿ. ಈಗ ನೀರು ಮಾನವಿಗೆ ಬಂದು 4 ಎಕರೆ ತೋಟವನ್ನ ಲೀಸಿಗೆ ಹಾಕೊಂಡಿರಿ, 8 ಎಕರೆ ಭೂಮಿಯಲ್ಲಿ ಏನೇನು ಬೆಳೆ ಹಾಕೊಂಡಿರಿ ನೀವೀಗ? ಜಂಪಲ್ ಗಿಡ, ನಿಂಬೆ ಗಿಡ, ಮಾನಿ ಗಿಡ. ಜಂಪಲ್ ಗಿಡ ಕಾಯಿಗಳು ಹಣ್ಣು ಚಲೋ ಆಗ್ಯಾವ? ಹಿಂಗ ಹೊಲ್ದಿಲ್ದಂತ ಉದ್ಯೋಗ ಮಾಡೋ ಒಂದ್ ಕಡೆ ಎಲ್ಲರ ಭೂಮಿ ಇಟ್ಕೊಂಡು ಒಂದ್ ಕಡೆ ಹಿಂಗೆಲ್ಲ ತೋಟ ಮಾಡ್ಕೊಂಡು ಪರ್ಮನೆಂಟ್ ಆಗಿ ಏನಾರ ಮಾಡಕ್ ಆಗತ್ತಾ? ಮಾಡಕ್ ಆಗಲ್ಲ, ಮಾಡ್ತಾರೆ ನಮ್ಮಕ್ ಮಾಡ್ತಾರ. ನಮ್ಮ 4 ಎಕರೆ ಇದ್ದಾರ, 4 ಎಕರೆ ಬೋರ್ಗೆ ಹಾಕಿ ಅಲ್ಲೇ ಕವರ್ ಮಾಡೋದು ಸರ. ಅದು ಎಲ್ಲ ಮುಗಿದ್ಮೇಲಪ್ಪ ಅಂತಂದ್ರೆ ಊರ್ ಸೇರ್ಬಿಡೋದು? ಊರ್ ಸೇರ್ಬಿಡೋದು. ಇಷ್ಟೆಲ್ಲ 20 ವರ್ಷಗಳಿಂದ ಇನ್ನೊಬ್ಬರ ಹೊಲವನ್ನ ಲೀಸ್ ತಗೊಂಡು ಬದುಕು ಮಾಡಕತ್ತಿರಲ್ಲ, ಏನಾರ ಆಮದಾನಿ ಉಳಿದ ಏನಾರ? ಬಟ್ಟೆ ಗಿಡದಲ್ಲಿ ಕೊಡಕ ನಮ್ದು ಮತ್ತೇನಿಲ್ಲ. ಊಟ ಸಾಲಿ ಮದ್ವಿ ಮುಂಜಿ ಜಾತ್ರೆ ಜಪತಿ ಮಾಡಿದಾಗ ಸರಿ ಆಗೋಯ್ತು ಆಟ ನೋಡ್ರಿ. ಮತ್ತೀಗ ಹಣ್ಣುಗಳು ಬರುವಂತದ್ದನ್ನ ಎಲ್ಲಿ ಮಾರ್ತೀರಿ? ನಾವು ಇಲ್ಲೇ ಶಿರೂರ್ ಕೊಡ್ತೀನಿ ಮಾರ್ಕೆಟ್. ಮತ್ತೆ ಉಳಿದದ್ದು ರೋಡಿಗೆ ಹಾಕಿರಲ್ಲ, ಒಟ್ಟು ಬಂಡಿ ಇಟ್ಟಿರಲ್ಲ, ವ್ಯಾಪಾರ ಆಗ್ತದ? ಹೆಂಗ್ ಕೆಜಿ ಕೊಡ್ತೀರಿ? ಇದೇ 30 ತೊಕೋ 40 ತೊಕೋ 50 ತೊಕೋ ಹಂಗೆ ಕೂಡ ನೋಡ್ರಿ. ಸಣ್ಣ ದೊಡ್ಡ ಹೆಂಗೆಲ್ಲ ಮಿಕ್ಸ್ ಮಾಡಿ ಹೆಚ್ಚು ಕಡಿಮೆ ಆಗ್ತಾವ? ಲಿಂಬೆಣ್ಣು ಅದಾವ? ಲಿಂಬೆಣ್ಣೆ ಹೆಂಗ್ ಕೊಡಕತ್ತಿರಿ? ನಿಂಬೆಹಣ್ಣು ಇಷ್ಟು ಸ್ವಲ್ಪ ರೇಟ್ ಇರ್ತಿ, ಯಾರ ಮಳೆ ಇರ್ತಲ್ಲ ಈಗ ಕಮ್ಮಿ. ಬೇಸಿಗೆ ಸ್ವಲ್ಪ ರೇಟ್ ಇದ್ದು? ರೇಟ್ ಇದ್ದು ಅವ್ 20 ರೂಪಾಯಿ 6-7 ಕೊಡ್ತಿ, 8 ರೂಪಾಯಿ 5-6. ಮಳೆಗಾಲ ಸ್ಟಾರ್ಟ್ ಆಯ್ತು, ಈಗ ಬರೋ ಪೀಕ್ ಬಂದ್ಬಿಡ್ತಾವ, ರೇಟ್ ಕಡಿಮೆ ಆಯ್ತು. ಈಗ ಹೋದ ವರ್ಷಕ್ಕೆ ಮತ್ತೆ ಈ ವರ್ಷಕ್ಕೆ ನಾವು ಮಾವಿನ ಗಿಡಗಳ ಹೈಟ್ ಇಳುವರಿ ಕಂಡ್ರಪ್ಪ ಅಂತಂದ್ರೆ, ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಕಾಯಿಗಳು ಚಲೋ ಕಟ್ಟಿದ್ವ? ಕಾಯಿ ಈ ವರ್ಷ ಅಂಟು ಬಂದು ಬಿಡ್ತೀವಿ, ಅಂಟು ಬಂದು ಎಲ್ಲ ಇದಾಗ್ಬಿಡ್ತೀವಿ. ಜಿಗಿ ಬಂತು? ಜಿಗಿ ಬಂತು, ಕಂಟ್ರೋಲ್ ಎಣ್ಣೆ ಹೊಡೆದು, ಎಣ್ಣೆ ಹೊಡೆದು ಕಂಟ್ರೋಲ್ ಆಗಲ್ಲ. ಅದು ಅಲ್ಲ, ಜಿಗಿ ಬಂತಪ್ಪ ಅಂದ್ರೆ ಮೂರ ನೋಡ್ಕೋಬೇಕು ನಾವು, ಮೊದ್ಲ ನೋಡ್ಕೊಂಡು ಏನಾದ್ರು ಎಣ್ಣೆ ಗಿಣ್ಣಿ ಹೊಡೆದ್ರಪ್ಪ ಅಂತಂದ್ರೆ ಕಂಟ್ರೋಲ್ ಆತದ? 8 ಸಲ ಹೊಡೆದ್ ಎಣ್ಣೆ, 1,000-8,000 4-4 ಸಾವಿರ ರೂಪಾಯಿ 1 ಲೀಟರ್ ಹೊಡೆದೆ, ಆದ್ರೆ ಕಂಟ್ರೋಲ್ ಆಗಲ್ಲ. ಅದು ಸಮಸ್ಯೆಗಳೇನದವ್ರಿ ಈಗ ಲೀಜಿಗ್ ತಗೊಂಡು ಭೂಮಿ ಅವ್ರದ್ದು ನೀರು ಅವ್ರದ್ದು ಮಾಡೋರು ನಾವು ಮೇಂಟೈನ್ ಕಸ ಕಡ್ಡಿ ಅವು ಇವು ಎಲ್ಲ ಮಾಡ್ಕೊಂಡು ಹೋಗತ್ನಾಗ ಇಲ್ಲಿ ಸಮಸ್ಯೆಗಳು ಬಂದಾಗ ಹೆಂಗ್ ಮಾಡ್ತೀರಿ? ಜೊತೆಗೆ ಏನಾದ್ರು ಕೋಳಿ ಸಾಕಾಣಿಕೆ ಎತ್ತು ಅವು ಏನದವ? ಕೋಳಿ ಸಾಕಿವ್ರಿ, ಅರ್ಧಕರೆ ಅವು. ಟಗರ್ಗೆ ಮರಿಗಳು 1 ವರ್ಷ ಮಾಡಿದ್ರಿ ಟಗರ್, ಹೂಗಳು ಕಡೆ ಕಚ್ಚಿ ಬಿಡ್ರಲ್ಲ ಆ ಸಲ ಬಿಟ್ಟು ಬಿಟ್ರಿ. ದೇಗರ್ಗಿ ಮಾಡ್ಕೊಂಡ್ ಬಿಟ್ರ ಅದು ಹಣ್ಣಿನ ಜೊತೆ ಖಾಲಿ ಇದ್ದ ಕೆಲ್ಸದಾಗ ಅವ್ರು ಮೇಯ್ತಾವ, ಅವು 4 ರೊಕ್ಕ ಮಾಡ್ತಾವ. ಮಾಡ್ಬೇಕಂದ್ರೆ ಮಾಡಿದ್ರಿ, ವರ್ಷ ಮಳೆಗಾಲ ಹೋದ್ಮೇಲೆ ತಗೊಂಬರಕ್ಕ ಮಾಡಿದ್ರಿ. ಈಗ ನೀವು ಒಕ್ಕಲ್ಗರು 20 ವರ್ಷದಿಂದ ಇದೇ ಕೆಲಸ ಮಾಡಕತ್ತಿರಲ್ಲ, ಸಾಕಪ್ಪ ಊರಿಗೆ ಹೋಗಿ ಟೆಂಟ್ ಹಾಕೊಂಡು ಆರಾಮಾಗಿ ಊರ ಕಾಲ ಕಳೆ ಏನಂತ ಹೇಳ್ಬಿಟ್ಟು ಏನಾರ ಬೇಸರ ಆಗೈತಲ್ಲ? ನಮ್ಮ ಜಾತಿ ನಿಂತೀಗ ಮಾಡೋದಾಗಲ್ಲ, ಸಂಬಳ ಅದ ಭೂಮಿದಾಗ ಕವರ್ ಮಾಡ್ಕೊಂಡು. ಈಗ ಮಗಳು ಅಳಿಯರು ಎಲ್ಲರೂ ಸೇರಿ ಈ ಹೊಲ್ದಾಗ ಇದೀರಿ? ಮತ್ತೆ ಮುಂದಿನ ವರ್ಷ ಗಿಡಗಳು ದೊಡ್ಡವು ಅಥವಾ ಮತ್ತೆ ಈಗ ದೇಗರಿಕೆ ಮಾಡ್ಬೇಕು? ಮಾಡ್ಬೇಕಾಯ್ತು, ಮದ್ವೆ ಕಟ್ ಮಾಡ್ತೀನಿ, ಕಳೆ ಹಚ್ಚೀನಿ, ಹಂಗೆ ಕೂಡ ನಡತ್ ನೋಡ್ರಿ. ಯಾಕಂತಂದ್ರೆ ಈಗ ಸೀಸನ್ ಮುಗಿದ್ಮೇಲೆ ಅವಕ್ಕೆ ಎಲ್ಲ ಕಟ್ ಮಾಡೋದು, ಹಸನ್ ಮಾಡೋದು, ಆಜು ಬಾಜು ಕಸ ಕಟ್ಟಿ ತೆಗೆದೆಲ್ಲ ಮಾಡ್ಬೇಕು. ಎಲ್ಲ ಕೂಡ 1 ಲಕ್ಷ ರೂಪಾಯಿ ಬರ್ತದೆ ಖರ್ಚು. 1 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಒಂದು 1 ಲಕ್ಷ ರೂಪಾಯಿ ಲೆಕ್ಕ ಹಾಕೊಂಡು ಮತ್ತೆ ನಾವು ಉಳಿತಂದ್ರೆ ಉಳಿತು, ಇಲ್ಲಪ್ಪ ಅಂತಂದ್ರೆ ಮೈ ಮೇಲೆ ಮೈ ಮೇಲೆ ನೋಡ್ರಿ. ಈಗ ನಮ್ ಜೊತೆ ಹನುಮಂತಪ್ಪ ಅವರ ಮಗಳು ಲಕ್ಷ್ಮಿ ಇದಾರೆ, ಅವರು ಕೂಡ ಅವ್ರ ತಂದೆಯ ಜೊತೆ ಕೃಷಿಯನ್ನ ಮಾಡ್ತಾ ಈ ಲೀಸ್ ಕೊಟ್ಟಂತ ಹೊಲದಲ್ಲಿ ಕಾಲ ಕಳೆತಾಳೆ, ಜೊತೆಗೆ ಏನೆಲ್ಲ ಕೃಷಿ ಚಟುವಟಿಕೆಗಳನ್ನ ಇಲ್ಲಿ ಮಾಡ್ತಾರೆ ಅಂತ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಲಕ್ಷ್ಮಿ, ಈಗ ಈ ಹೊಲದಾಗ ಬಂದ್ರಿ ನೀವು, ನಿಮ್ದು ಕೇರಡಿಗೆ ಊರು? ನಮ್ದು ಕಿರಿಡಿಗರು ಊರು. ನೀನ್ ಮಾಡ್ತೀನಿ ಕೆಲಸ ನಿಮ್ಮಪ್ಪರ ಜೊತೆ? ಕಳೆ ತೆಗೆದ್ರಿ, ಗೊಬ್ಬರ ಹಾಕೋದು, ಹಣ್ಣು ಕಿತ್ತದು. ನೀವೆಲ್ಲ ರೋಡ್ ಮೇಲೆ ಕುಂತು ವ್ಯಾಪಾರ ಮಾಡ್ತೀರಿ? ತೆಲ್ಮೆ ಒತ್ಕೊಂಡ ಮಾರ್ಕೊಂಡ್ ಬರ್ತೀವ್ರಿ. ಪುಟ್ಟಿ ತಗೊಂಡ್ ಹೋಗ್ತೀರಿ? ಪುಟ್ಟಿ ತಗೊಂಡ ತೆಲ್ಮೆ ಒತ್ಕೊಂಡ್ ಬರ್ತೀವಿ. ಎಲ್ಲ ಪುಟ್ಟಿದು ಹಣ್ಣು ಹೋಗಿ ಮತ್ತ ಖಾಲಿ ಮಾಡ್ಕೊಂಡ್ ಬರ್ಬೇಕು? ಖಾಲಿ ಮಾಡ್ಕೊಂಡು 1 ಊರಲ್ಲ 2 ಊರು 3 ಊರು ತಿರುಗಾಡಿ ಮಾರ್ಕೊಂಡ್ ಬರ್ಬೇಕ್ರಿ. ಜೋಳಗ ಅಕ್ಕಿಗೆ ಹಾಕೋಕ ಮಾರ್ಕೊಂಡ್ ಮಾರ್ಲಿಲ್ಲಪ್ಪ ಅಂತಂದ್ರೆ ಮತ್ತೆ ಕಾಯಿ ಉಳಿದ್ ಬಿಡ್ತಾವ. ಕಾಯಿ ಉಳಿದ್ರೆ ಮತ್ತೆ ತಿರು ಮರಿತೀನಿ ಹೋಗ್ಲೇಬೇಕ್ರಿ ಮರದ ಮತ್ತೆ ಕೊಳಿತಾವ ಮತ್ತೆ ಜಾಸ್ತಿ ಕಾಯಿ ಬಂತಪ್ಪ ಅಂತಂದ್ರೆ ಊರು ತಿರುಗಾಡ್ಬೇಕು ತಿರುಗಾಡ್ಬೇಕ್ರಿ ಮತ್ತೆ ಇಬ್ರು ಮೂವರು ಹೋಗಿರ್ತೀರಿ ಊರಿಗೆ ಒಬ್ರು ಕೆಲಸ ಮಾರ್ಕೊಂಡ್ ಬರ್ತೀವಿ ರೊಕ್ಕ ಕೊಡ್ತಾರ ಕಾಳು ಕೊಟ್ಟರು ತಗೊಂತೀರಿ ಕಾಳು ಹಾಕ್ತಾರಿ ಯಾವ್ದಕ್ಕೂ ಒಂದೇ ಅವಟ ಕಾಲ ವ್ಯಾಪಾರ ಮಾಡ್ಕೊಂಡ ಬರ್ಲಿ ಅಕ್ಕಿಗೆ ಕೊಡ್ತೀರಲ್ಲ ಈ ಕಡೆ ನೀರ್ಮಾನ ಹತ್ತಿ ಬೆಳಿತಾರ ಹತ್ತಿ ಕೊಡಲ್ರಿ ಅಕ್ಕಿಗೆ ಜೋಳಕ್ಕ ದುಡ್ಡಿಗೆ ಕೊಡ್ತೀವಿ ಅಕ್ಕಿ ಜೋಳ ಮತ್ತೆ ಸಜ್ಜಿ ಸಜ್ಜಿ ಏನಿಲ್ರಿ ಅಕ್ಕಿ ಅದ್ರ ಅದು ರೇಷನ್ ಅಕ್ಕಿ ಹಾಕ್ತಾರಿ ಸೋನ ಮೊಸರು ಅಕ್ಕಿನ ಹಾಕಲ್ರಿ ರೇಷನ್ ಅಕ್ಕಿನ ಹಾಕ್ತಾರಿ ಏನಮ್ಮ ಈ ಸಲ ಯಾವ್ಯಾವ ಹಳ್ಳಿ ಹೋಗ್ತಿಲ್ಲ ಸುತ್ತಲು ಇಲ್ಲೇ ಇದು ಮಾಡಿಗೆರಿ ಹಳ್ಳೆ ಹೊಸರು ಅರಿವಿ ಈ ನೀರ್ ಮಾನಿವಿ ಹೋತೀವ್ರಿ ಈಗ ನೋಡಮ್ಮ ಲಕ್ಷ್ಮಿ ಈಗ ತಲೆ ಮೇಲೆ ಪುಟ್ಟಿ ಇಟ್ಕೊಂಡು ಹೋಗೋದು ಮತ್ತೆ ಭಾರ ಆಗ್ತದ ವಜ್ಜ ಆಗ್ತದ ಜಾಸ್ತಿ ಊರು ತಿರ್ಗಾಡಕ್ ಆಗಿಲ್ಲ ಅದೇ ಒಂದು ಸಣ್ಣದ ಆಟೋ ಇತ್ತಪ್ಪ ಅಂತಂದ್ರೆ ಮತ್ತೆ ಚಲೋ ಊರು ಜಾಸ್ತಿ ಮಾಡಬಹುದು ಜಾಸ್ತಿ ವ್ಯಾಪಾರ ಆಗ್ತದಲ್ಲ ಹೋತೀರಿ ಜಾಸ್ತಿ ಬಂದ್ರ ಒಂದ್ ದಿನಕ್ಕ ಆಟೋ ಮುಗಿಸ್ಕೊಂಡು ಚೆನ್ನ ಬಾಡಿ ತಗೊಂಡು ಊರು ಅಡ್ಡಿ ಮರ್ಕೊಂಡ್ಬಿಡ್ತೀವಿ ಕಲ್ಲೂರು ರೈಚೂರು ಕಡೆ ಹೋಗಿ ಸಳ್ಳಿಗಳು ಇರ್ತಾವ್ರಿ ಸಾಲ ಹಿಡಿದು ಮರ್ಕೊಂಡ್ಬರ್ತಾರೆ ಚೆನ್ನ ತಾವ್ ಕಲಾಸ್ ಮಾಡ್ಕೊಂಡ ಬರ್ತೀರಿ ಸಂಜೆಗೆ ಹೆಂಗಮ್ಮ ಈ ಸಲ ಹೆಂಗ್ ಮಾಡಿದ್ರಿ ಏನ್ ರೊಕ್ಕ ಜಾಸ್ತಿ ಬಂದ್ ಏನ್ ಕಾಳ ಜಾಸ್ತಿ ಬಂದ್ ಈ ವರ್ಷ ಏನು ಜಿಗಿ ಬಂದ್ಬಿಡ್ತೀರಿ ಮಾಲು ಮಾನಿಕೆ ಜಾಸ್ತಿ ಆಗ್ಲಿಲ್ರಿ ಒಂದ್ ಸ್ವಲ್ಪ ಈ ವರ್ಷ ಲಾಸದಂಗ ಆಗೈತ್ರಿ ಇನ್ ಮ್ಯಾಕ ಸ್ವಲ್ಪ ತಯಾರು ಮಾಡ್ಬೇಕ್ರಿ ಗಿಡ ಯಾಕಂತಂದ್ರೆ ಈಗ ಗಿಡಗಳು ಚಲೋ ಬೆಳೆದವ ಭಾರಿ ಚಂದ ಅದಾವ ಹೈಟ್ ಅದಾವ ನಡಬರ್ಕು ಚಲೋ ಕ್ಲೀನ್ ಮಾಡಿಟ್ರಿ ಹೊಲ ಕ್ಲೀನ್ ಮಾಡಿವ್ರಿ ಈ ವರ್ಷ ಸ್ವಲ್ಪ ಎಳಕ ಎಣ್ಣೆ ಪುಡಿ ಗೊಬ್ಬರ ಹಾಕಿ ದೇಖರೇಖ ಮಾಡಿದ್ರ ಮುಂದಿನ ವರ್ಷ ಮತ್ ನೋಡ್ಬೇಕು ನಮ್ ದೈವ ಚಲೋ ಆದ್ರ ಈ ನೋಡಮ್ಮ ನಿಮ್ಮಪ್ಪ ನೀವು ಒಬ್ಳೆ ಮಗಳ ನಾ ಒಬ್ಳೆ ಮಗಳ್ರಿ ಮಧ್ಯಾಹ್ನ ಮತ್ ನೋಡಿ ನಿಮ್ಮಪ್ಪ ನಿಮ್ ಸಲ ಎಷ್ಟು ಕಷ್ಟ ಪಡ್ತಾನ ಮತ್ತೆ ಹೆಂಗ ಅವ್ರನ್ನ ಚಲೋ ತಂಗ ದೇಕರ್ಕೆ ಮಾಡತಿಲ್ಲ ಮಾಡ್ಬೇಕು ಮತ್ತೆ ಅವ್ರ ಸಲಗ ನಾವು ಅವ್ರ ಜೊತೆಗೆ ಇದೀವ್ರಿ ಅವ್ರ ಜೊತೆ ನೋಡಮ್ಮ ಇಲ್ಲಿ ನಿರ್ಮಾಣ ಹೊಲ ಐತೆ ಇಲ್ಲಿ ತೋಳನ ಮಾಡೋಣ ಅಂತ ಹೇಳ್ಬಿಟ್ಟು ನೀವು ಹುಡುಕಾಡಿದ್ರು ಅಥವಾ ನಿಮ್ ತಂದೆ ಮಾಡಿದ್ರ ನಮ್ ತಂದೆ ಮಾಡಿದ್ರಿ ಫಸ್ಟ್ ನಮ್ ತಂದೆ ಮಾಡಿ ಆಡರ್ಸಿದ್ಮೇಲೆ ನಾವು ಬಂದಿವ್ರಿ ಅವರು ನೀವು ಇಲ್ಲಿ ಊರಾಗಿದ್ರಿ ಊರಾಗಿದ್ದೀವ್ರಿ ನಾವು ಊರಾಗಿದ್ದೀವ್ರಿ ನಮ್ಮ ಹೊರ ಭೂಮಿ ಮೇಲೆ ಹಂಗ ಚೆಜ್ಜಿ ಬಾಕಂತ ಅಲ್ಲಿ ಅದೇನ ಇಚ್ಚಲ್ ಪರ್ಕಿ ಪುಟ್ಟಿ ಮಾಡ್ಕೊಂತ ಊರಾಗಿದ್ದೀವ್ರಿ ಬಾರ್ಗಿ ಈಚಲ್ ಪುಟ್ಟಿ ಎಲ್ಲ ಮಾಡ್ತಿದ್ರಿ ಬಾರ್ಗಿ ಪುಟ್ಟಿ ಎಲ್ಲ ಮಾಡ್ತೀವಿ ಮತ್ತೆ ಈಗ ಬಾರ್ಗಿ ಈಚಲ್ ಪುಟ್ಟಿ ಚಾಪಿನು ಮಾಡ್ತಿದ್ರ ಮಾಡಿಲ್ರಿ ನಾವು ಚಾಪ್ ಪೇಪರ್ರಿ ಈಗ ಅದನ್ನು ಬಾರ್ಗಿ ಪುಟ್ಟಿ ಎಲ್ಲ ಬಿಟ್ಬಿಟ್ಟಿವ್ರಿ ಅವೆಲ್ಲ ಬರ್ತಿದ್ರ ಅವಾಗ ಸೇರಿಗೆ ಸಣ್ಣ ಸಣ್ಣ ಬಾರ್ಗಿ ಮೇಲೆ ಮಾಡ್ತೀವಿ ಅವಾಗ ಮಾರ್ತಿದ್ರು ಈಗ ಎಲ್ಲ ಬಿಟ್ಬಿಟ್ಟಿವ್ರಿ ಈಚಲ್ ಗಿಡಗಳಿಲ್ಲ ಗಿಡನೇ ಇಲ್ರಿ ಇವಾಗ ಎಲ್ಲ ತೆಗೆದು ಬಿಟ್ಟಾರೆ ಅವೆಲ್ಲ ಕಟ್ ಮಾಡಿ ಅದನ್ನ ಒಡೆದು ಸೀಳಿ ಅದನ್ನ ಕುಂತು ಮಾಡೋದು ಅದನ್ನು ದೊಡ್ಡ ಕೆಲಸ ಕಷ್ಟ ರೀ ಅದು ಕಷ್ಟ ಅದಕ್ಕೆ ಆ ಕೆಲಸ ಬಿಟ್ಟು ಹಿಂಗೆ ತೋಟ ಲೀಜಿ ಹಾಕೊಂಡು ವ್ಯಾಪಾರ ಮಾಡ್ಕೊಂಡು ಹೊಂಟಿವ್ರಿ ಕಡ್ಡಿ ಪುಟ್ಟಿದ್ವಲ್ಲಮ್ಮ ದೊಡ್ಡ ಜಲ್ಲಡಿಗೆ ಎಲ್ಲ ಮಾಡಿರಿ ಮಾಡಿರ ಅವೆಲ್ಲ ಮೊದಲೆಲ್ಲ ಮಾಡಿ ಕೈ ಬಿಟ್ಬಿಟ್ಟಿವ್ರಿ ಜಲ್ಲಡಿಗೆ ನಮ್ಮ ಬರ್ಲಿಂದ ಮಾಡ್ತೀವಿ ಬರ್ಲಿಂದ ಮಾಡ್ತಿದ್ವಿ ಈಗ ಅದೆಲ್ಲ ಕಷ್ಟ ಅಲ್ರಿ ಅದನ್ನ ಬಿಟ್ಬಿಟ್ಟಿವಿ ಮಾಡೋದು ಅಂತಂದ್ರೆ ಬಳಕೆ ಮಾಡೋರಿಲ್ಲ ಅವಾಗ ಒಕ್ಕಲ್ತನ ನಡೀತಿತ್ತು ಕಾಳು ಕಡಿ ಅವೆಲ್ಲ ತೆನಿಗಿನಿ ಅವೆಲ್ಲ ಬರ್ಲಿನ ಜಲ್ಲಡಿಗೆ ಮಾಡ್ತಿದ್ರು ಅವಾಗ ಮಾಡ್ತಿದ್ರು ಈಗೆಲ್ಲ ತಾಟ ನೀರಾವರಿ ಮಾಡ್ಬಿಟ್ರಿ ಈಗ ಯಾರು ಜೋಳ ಜಾಸ್ತಿ ಹಾಕಲ್ಲ ಬರೀ ದುಡ್ಡು ಕೊಡ್ತಾರ ಅದ್ ಇಸಲ ಇಲ್ರಿ ಎಲ್ಲ ತೆಗೆದು ಹೊಲ ಮಾಡಿಬಿಟ್ರಿ ಈಗ ಅದಕ್ಕೆ ಹಣ್ಣಿನ ವ್ಯಾಪಾರ ತಾಟ ಹಿಡಿದು ಗಿಡ ಗಂಟೆ ಹಚ್ಕೊಂಡು ಮಾಡ್ತಿದ್ರು ಈಚಲ್ ಗಿಡದಿಂದ ಈಗ ಬಾರ್ಗಿ ಆಗಿರ್ಬೋದು ಪುಟ್ಟಿ ಆಗಿರ್ಬೋದು ಜಲ್ಲಡಿಗೆ ಆಗಿರ್ಬೋದು ಈಗ ನಿಮ್ ಕಡೆ ಯಾರು ಮಾಡೋದಿಲ್ಲ ನಮ್ಮ ಇಲ್ಲ ಬಿಟ್ಟಬಿಟ್ರ ಎಲ್ಲಾರು ಬಿಟ್ಬಿಟ್ರಿ ಎಲ್ಲ ವ್ಯಾಪಾರ ಮಾಡಕಿತ್ ಬಿಟ್ರಿ ಯಾರು ಮಾಡಲ್ರಿ ಆ ಕೆಲ್ಸನ ಮಕ್ಕಳೆಲ್ಲ ಮನೆ ಓದಾವಾಗಿ ಬಿಟ್ಬಲ್ರಿ ಆ ಕೆಲಸ ಯಾರು ಮಾಡಕ್ ಹೋಗಲ್ರಿ ಈಗ ಮೂಲ ಕಸಬ ಆತು ಜೊತೆಗೆ ದೊಡ್ಡ ಟ್ರೇ ಆತು ಪುಟ್ಟಿ ಆತು ಪ್ಲಾಸ್ಟಿಕ್ ಸಾಮಾನು ಬಂದ್ಬಿಟ್ಟು ಜೊತೆಗೆ ಎಲ್ಲ ಅವು ಎಲ್ಲ ಪ್ಲಾಸ್ಟಿಕ್ ಬಂದ್ಬಿಟ್ರಿ ಈಗ ದೊಡ್ಡ ದೊಡ್ಡ ಬೀಡಿಂಗ್ ಗಳು ಆಗ್ಬಿಟ್ಟು ಈಗ ಬಾರಿ ತಂದು ಗುಡ್ಸಾರಿಲ್ರಿ ಬಗ್ಗಿ ಎಂಡಿ ಪುಟ್ಟಿ ತಗೊಂಡ್ ಎಂಡಿ ತುಂಬಗಲ್ರಿ ಈಗ ನೋಡ್ರಿ ಯಾರು ಎಲ್ಲ ಪ್ಲಾಸ್ಟಿಕ್ ಪುಟ್ಟಿ ಆಗ್ಬಿಟ್ಟವ್ರಿ ಸಲಿಕೆ ಆಗ್ಬಿಟ್ಟವ್ ತುಂಬಕ್ಕ ಈಗ ಯಾರು ಪರ್ಕಿ ತಗೋನಲ್ಲ ಪುಟ್ಟಿ ತಗೋನಲ್ರಿ ನೋಡಮ್ಮ ಲಕ್ಷ್ಮಿ ಇಷ್ಟೆಲ್ಲ ಮಕ್ಕಳನ್ನ ಕಟ್ಕೊಂಡು ತಂದೆಯ ಜೊತೆ ಅಡಿವೆಗಿದಿರಲ್ಲ ಮಕ್ಕಳನ್ನ ಏನಾರ ಶಾಲೆಗೆ ಇಲ್ಲಿ ಓಸ್ಬೇಕಂತ ಏನಿರ್ತಲ್ಲ ಓಸ್ತಿರಿ ಇಲ್ಲ ಗೋರ್ಮೆಂಟ್ ಶಾಲೆಗೆ ಹಾಕಿವ್ರಿ ಗೋರ್ಮೆಂಟ್ ಶಾಲೆಗೆ ಓದ್ತಾರ ಮೂರು ಹುಡ್ರಿ ಮನೆಗೆ ಕೋಳಿಗಳದವಲ್ಲ ಎಷ್ಟದವ್ ಒಂದ್ ಅದಾರ ಒಂದ್ ಎಂಟ ಅದಾವ್ರಿ ಅವು ತಿನ್ನಕ ಸರಿಯಾಕ ಸರ್ ನಾವೇನ್ ದುಡ್ಡಿಗೆ ಮಾರಲ್ಲ ಏನ್ ಮಾಡ್ಬೇಕಲ್ಲಮ್ಮ ಯಾಕಂತಂದ್ರ ಈಗ ನಿಮ್ಗ ಬಯಲ್ ಚಲೋ ಐತಿ ಹುಳ ಉಪ್ಪಿಡಿ ಅವು ಇವು ಎಲ್ಲ ಸಿಗ್ತಾವ ಒಂದೊಂದ್ಸಲ ಬಂತಂದ್ರ ರೋಗ ಬಂದ್ಬಿಡ್ತೀರಿ ಕೋಳಿಗಳಿಗೆ ಊರ್ ಹೊರಗೆ ಐತಲ್ಲ ತಂಪ ವಾತಾವರಣ ಐತಿ ಕೋಳಿಗಳದಾವ ಮೇಯ್ತಾವ ಆರಾಮ ಕೂಡ್ತಾವ ಊರೆಲ್ಲ ಹತ್ರ ಐತಲ್ರಿ ಯಾರನ್ನ ಒಂದು ಹುಷಾರಿಲ್ ತಂದು ಕೋದ್ಬಿಟ್ರಿ ಅಂದ್ರ ಅದನ್ನ ಮೇದ್ ಬಿಟ್ರು ಅಂದ್ರೆ ಅವಕ್ಕೂ ಬಂದ್ಬಿಡ್ತೀರಿ ಯಾಕಂತಂದ್ರ ನಿಮ್ಗೆ ಅನುಕೂಲ ಐತಿ ಒಂದ್ ಎಂಟತ್ತ ಓತ್ಮರಿ ಒಂದು ಇವ ಒಂದ್ ಐವತ್ತಾರದ ಕೋಳಿ ಮೊಟ್ಟೆ ಅವು ಇತ್ತಪ್ಪ ಅಂತಂದ್ರ ಅದ್ರ ಜೊತೆ ಇದೊಂದು ಅದೊಂದು ಮಾಡ್ಬೇಕ್ರಿ ಈಗ ಅದಕ್ಕೆ ಸದಾವ್ರಿ ಇನ್ನೊಂದಿಸ್ ತಗೊಂಬಂದು ಮಾಡ್ಬೇಕಂತ ಪ್ಲಾನ್ ಮಾಡಿರಿ ಈ ವರ್ಷ ಮನೆ ಗಿಡ ಏನಾಗ್ಲಿಲ್ರಿ ಲಾಸ್ ಆತು ಈ ವರ್ಷ ಕಟಿಂಗ್ ಮಾಡಿವ್ರಿ ಗಿಡ ಎಲ್ಲ ಏನ ಪ್ಯಾರ್ಲ ಫಲ ಹೆಂಗ್ ಬರ್ತಿ ಅನ್ನ ಒಂದಿಸ್ ಕೋಳಿ ಟಗರ್ ಮರಿ ತಗೊಂಬಂದು ಮಾಡ್ಬೇಕಂತ ಮಾಡಿವ್ರಿ ಹಿಂಗೆಲ್ಲ ಬೇರೆ ತೋಟ ಲೀಸ್ ಮಾಡ್ಕೊಂಡು ಹಣ್ಣುಗಳನ್ನ ಬೆಳೆಸ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ರಿ ಅದು ಹೊಲ ಒಂದ್ ಸ್ವಲ್ಪ ಸೋಳ ಐತ್ರಿ ಈ ತರ ಹೊಲ ಇಲ್ರಿ ಅರ್ಧ ಐತಿ ಒಂದ್ ಅರ್ಧ ಸೋಳ ಐತ್ರಿ ಈಗ ಅದನ್ನ ತಯಾರು ಮಾಡ್ಬೇಕಂತ ಈಗ ಆದಷ್ಟು ಅದನ್ನ ಮಾಡಕ್ಕೈತ್ರಿ ಈಗ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿರಿ ಹೊಲಕ್ಕೆ ಅಲ್ಲಮ್ಮ ಲಕ್ಷ್ಮಿ ಈಗ ನಿಮ್ದು ನೀರು ಚಲೋ ಅದ ನಂತರ ಈಗ ಕೆಂಪು ಭೂಮಿ ಇದು ನಡಬರ್ಕ ಏನಾದ್ರು ತರಕಾರಿ ಗಿರ್ಕಾರಿ ಸೊಪ್ಪು ಅವು ಹಾಕೋಬಹುದಲ್ಲ ನೀರಾಗಲ್ರಿ ಬೋರ್ ನೀರಾಗಲ್ರಿ ಬ್ಯಾಸ್ಗಿ ಈಗ ಮಳೆ ಬಂದ್ರ ಸ್ವಲ್ಪ ಕಾಯಿಪಲ್ಲೆ ಹಾಕ್ಬೇಕ್ರಿ ಮಳೆ ಬಂತಂದ್ರ ಅಲ್ಲಿ ಅಲ್ಲಿ ಸ್ವಲ್ಪ ಕಾಯಿಪಲ್ಲೆ ಹಾಕಿ ಅದು ಒಟ್ಟಿ ಜೀವನ ನಡೀತ್ರಿ ಚಂಪದಣ್ಣ ಬರತ್ತಾನ

ಎಳ್ಳು ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನ ಆದ್ಯತೆಯ ಮೇರೆಗೆ ಮಾಡಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಹಾಗೂ ಇತರೆ ಪರಿಕರಗಳನ್ನು ಸಂಗ್ರಹಿಸಿ ರೈತ ಬಾಂಧವರು ಇಟ್ಕೋಬೇಕು. ಇನ್ನು ಹೆಸರನ್ನ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಬಿಜಿಎಸ್ 9 ಈ ತಳಿ ಸೂಕ್ತವಾಗಿದ್ದು ಎಕರೆಗೆ 5-6 ಕಿಲೋಗ್ರಾಂ ಬೀಜವನ್ನ ಬಿತ್ತಬೇಕು. ಇನ್ನು ರೈಸೋಬಿಯಂ 200 ಗ್ರಾಂ ಹಾಗೂ ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಪ್ರತಿ ಎಕರೆಗೆ ಬೀಜವನ್ನ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಬಿಟಿ ಬಿತ್ತನೆಗೆ ಸೂಕ್ತವಾದ ತಳಿಗಳ ಕುರಿತು ಹೇಳೋದಾದರೆ ACH 1155, ACH 155, RCH 864, ರಾಸಿ ಮ್ಯಾಗ್ನಾ, ರಾಸಿ ಎನ್ಇಒ, ACH 199, KCH 111, KCH 9292, ಲಕ್ಷ್ಮಿ ಗೋಲ್ಡ್, AXE, ಫೋರ್ಸ್ UAS 7067, MRC 7383 ಮತ್ತು MRC 7447 ಈ ತಳಿಗಳನ್ನು ಬಿತ್ತಬಹುದು. ಇನ್ನು ಭತ್ತವನ್ನ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಂಗಾವತಿ ಸೋನಾ ಮತ್ತು BPT 5204 ಈ ತಳಿಗಳನ್ನು ಬಿತ್ತಬಹುದು. ನಾಟಿ ಮಾಡುವುದಕ್ಕೆ 3 ವಾರಗಳ ಮುಂಚೆ ಹೆಕ್ಟರ್ಗೆ 5-7 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ 2 ಟನ್ ಕೋಳಿ ಗೊಬ್ಬರವನ್ನು ಮಣ್ಣಿನಲ್ಲಿ ಚೆನ್ನಾಗಿ ಸೇರಿಸಬೇಕು. ಇನ್ನು ತೊಗರಿಗೆ ಸೂಕ್ತವಾದ ತಳಿಗಳು ಹೇಳೋದಾದರೆ TS 3R, GRG 811 ಮತ್ತು BSMR 736 ಈ ತಳಿಗಳು ಸೂಕ್ತವಾಗಿವೆ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿಗಳಲ್ಲಿ ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುವುದರಿಂದ ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನ ಹಾಕಿರಿಸಿಕೊಂಡಿದ್ದರೆ ರೈತ ಬಾಂಧವರು ತಕ್ಷಣ ಈ ರೋಗದ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನ ಹಾಕಿಸಿ. ದನಕರುಗಳಿಗೆ ಹಸಿರು ಮೇವನ್ನ ಒದಗಿಸಲು ರೈತ ಬಾಂಧವರು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆ ಬೆಳೆಯನ್ನ ಬೆಳೆಯಬಹುದು. ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು, ಎಮ್ಮೆ, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆದ ವಿರುದ್ಧ ಲಸಿಕೆಯನ್ನ ಹಾಕಿಸಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಕೊರಡಕೇರ ಗ್ರಾಮದ ಯಮುನಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಜಾನಪದ ಗೀತೆಗಳು. ವರದಕ್ಷಿಣೆಯ ಶಾಪದ ಪಿಡುಗಿಗೆ ಬಲಿಯಾದ ಕಥೆಯ ಕೇಳಿರಿ ಬಡ ತಂಗಿಯ ವ್ಯಥೆಯ. ವರದಕ್ಷಿಣೆಯ ಶಾಪದ ಪಿಡುಗಿ ಬಲಿಯಾದ ಕಥೆಯ ಕೇಳಿರಿ ಬಡ ತಂಗಿಯ ವ್ಯಥೆಯ. ವರದಕ್ಷಿಣೆಯ ಶಾಪದ ಪಿಡುಗಿಗೆ ಬಲಿಯಾದ ಕಥೆಯ ಕೇಳಿರಿ ಬಡ ತಂಗಿಯ ವ್ಯಥೆಯ. ವರದಕ್ಷಿಣೆಯ ಶಾಪದ ಪಿಡುಗಿ ಬಲಿಯಾದ ಕಥೆಯ ಕೇಳಿರಿ ಬಡ ತಂಗಿಯ ವ್ಯಥೆಯ. ಚೈತ್ರ ಮಾಸದ ಅಷ್ಟಮಿ ದಿವಸ, ಚೈತ್ರ ಮಾಸದ ಅಷ್ಟಮಿ ದಿವಸ ಮದುವೆಯು ಸಂಭ್ರಮ ನಡೆಯಿತು ಬಿರುಸ. ಚೈತ್ರ ಮಾಸದ ಅಷ್ಟಮಿ ದಿವಸ, ಚೈತ್ರ ಮಾಸದ ಅಷ್ಟಮಿ ದಿವಸ ಮದುವೆಯು ಸಂಭ್ರಮ ನಡೆಯಿತು ಬಿರುಸ. ಮದುವೆಯ ಸಂಭ್ರಮ ನಡೆಯಿತು ಬಿರುಸ, ಮದುವೆಯ ಸಂಭ್ರಮ ನಡೆಯಿತು ಬಿರುಸ. ಮಾವ ಎದ್ದು ನಿಂತ ನಡೆಯುವ ಮದುವೆಯ ತಡೆಯಿಟ್ಟ. ಮಾವ ಎದ್ದು ನಿಂತ ನಡೆಯುವ ನಿಂತ ನಡೆಯುವ ಮದುವೆಯ ತಡೆಯಿಟ್ಟ. ವರದಕ್ಷಿಣೆಯ ಶಾಪದ ಪಿಡುಗಿಗೆ ಬಲಿಯಾದ ಕಥೆಯ ಕೇಳಿರಿ ಬಡ ತಂಗಿಯ ವ್ಯಥೆಯ. ವರದಕ್ಷಿಣೆಯ ಶಾಪದ ಪಿಡುಗಿಗೆ ಬಲಿಯಾದ ಕಥೆಯ ತಂಗಿಯ. ಹಿರಿಯರ ನಡುವೆ ಮದುವೆಯಾಗಿ ಹೋಯಿತು, ವರದಕ್ಷಿಣೆ ಮಾತು ಮುಂದಕ್ಕೆ ಬಿತ್ತು. ವರದಕ್ಷಿಣೆ ಮಾತು ಮುಂದಕ್ಕೆ ಬಿತ್ತು. ಹಿರಿಯ ಬರು ವರ್ಷ ಕೊಡುವಂಗ ಆಯ್ತು ವರದಕ್ಷಿಣೆಯ ಶಾಪದ ಪಿಡುಗಿಗೆ ಬಲಿಯಾದ ಕಟ್ಟೆಯ ಕೇಳಿರಿ ಬಡ ತಂಗಿಯ ವಿಜಯ ವರದಕ್ಷಿಣೆಯ ಶಾಪದ ಒಂದು ವರ್ಷವು ಮುಗಿಯುತ್ತ ಬಂತು ತವರಿನ ಸುದ್ದಿ ತಿಳಿದಂಗಾತು ಒಂದು ವರ್ಷ ಮುಗಿಯುತ್ತ ಬಂತು ತವರಿನ ಸುದ್ದಿ ತಿಳಿದಂಗಾಯ್ತು ಒಂದು ವರ್ಷವು ಮುಗಿಯುತ್ತ ಬಂತು ತವರಿನ ಸುದ್ದಿ ತಿಳಿದಂಗಾತು ಒಂದು ವರ್ಷ ಮುಗಿಯುತ್ತ ಬಂತು ತವರಿನ ಸುದ್ದಿ ತಿಳಿದಂಗಾಯ್ತು ಕಿರಿಕಿರಿ ಸುರುವಾಯ್ತು ಅತ್ತೆಯ ರಂಬಾಟ ಚೆಲ್ಲುವಾಯ್ತು ಕಿರಿಕಿರಿ ಸುರುವಾಯ್ತು ಅತ್ತೆಯ ರಂಬಾಟ ಸುರುವಾಯ್ತು ಕಿರಿಕಿರಿ ಸುರುವಾಯ್ತು ಅತ್ತೆಯ ರಂಬಾಟ ಚೆಲ್ಲುವಾಯ್ತು ದಕ್ಷಿಣೆಯ ಶಾಪದ ಪಿಡುಗಿಗೆ ಬಲಿಯಾದ ಕಥೆಯ ಕೇಳಿರಿ ಬಡ ತಂಗಿಯ ವಿಜಯ ವರದಕ್ಷಿಣೆಯ ಶಾಪದ ಕೇಳಿರಿ ಬಡ ತಂಗಿಯ ವಿಜಯ ಆರು ತಿಂಗಳ ಗರ್ಭಿಣಿ ತಂಗಿ ಆರು ತಿಂಗಳ ಗರ್ಭಿಣಿ ತಂಗಿ ಮನದಲ್ಲಿ ನೂರೆಂಟು ದುಃಖವ ನುಂಗಿ ಆರು ತಿಂಗಳ ಗರ್ಭಿಣಿ ತಂಗಿ ಮನದಲ್ಲಿ ನೂರೆಂಟು ದುಃಖವ ನುಂಗಿ ಆರು ತಿಂಗಳ ಗರ್ಭಿಣಿ ತಂಗಿ ಮನದಲ್ಲಿ ನೂರೆಂಟು ದುಃಖವ ತಂಗಿ ಗಂಡನ್ನ ಕರೆದಾಳು ಕಾಲಿಗೆ ಬಿದ್ದು ಅಳುತ್ತಾಳು ಗಂಡನ್ನ ಕರೆದಾಳು ಕಾಲಿಗೆ ಬಿದ್ದು ಅಳುತ್ತಾಳು ಗಂಡನ್ನ ಕರೆದಾಳು ಕಾಲಿಗೆ ಬಿದ್ದು ಅಳುತ್ತಾಳು ಗಂಡನ್ನ ಕರೆದಾಳು ಕಾಲಿಗೆ ಬಿದ್ದು ಅಳುತ್ತಾಳು ವರದಕ್ಷಿಣೆಯ ಶಾಪದ ಪಿಡುಗಿಗೆ ಬಲಿಯಾದ ಕಥೆಯ ಕೇಳಿರಿ ಬಡ ತಂಗಿಯ ವಿಜಯ ವರದಕ್ಷಿಣೆಯ ಶಾಪದ ಪಿಡುಗಿಗೆ ಬಲಿಯಾದ ಕಥೆಯ ಕುಡಿದು ಬಂದು ನನ್ನ ಹೃದಯ ಬೇಡದರೆ ಕುಡಿದು ಬಂದು ನನ್ನ ಹೃದಯ ಬೇಡದರೆ ಗಂಡ ಕೇಳದಾನು ಬಂದು ಮಗನು ಅಂದಾಳು ಗಂಡ ಕೇಳದಾನು ಗಂಡ ಬದರಿ ಎಂದಾಳು ವರದಕ್ಷಿಣೆಯ ಶಾಪದ ಹಿಡಿಗಿಗೆ ಬಲಿಯಾದ ಕಥೆಯ ಕೇಳಿರಿ ಬಡ ತಂಗಿಯ ವಿಜಯ ವರದಕ್ಷಿಣೆಯ ಶಾಪದ ಬಿಡುಗಿ ಬಲಿಯಾದ ಕಥೆಯ ಕೇಳಿರಿ ಬಡ ತಂಗಿಯ ವಿಜಯ ಮನೆಯ ಒಳಗಡೆ ಸುದಿಯನ್ನು ಕರೆದಾನು ಗಂಡವದಾನು ಅರಹರಿಯ ಜಗೆ ಗಂಡವದಾನು ಹರಹರಿಯ ಜಗೆ ಗಂಡವದಾನು ಹರಹರಿಯ ಜಗೆ ಮನೆಯ ಒಳಗಡೆ ಸೊಸೆಯನ್ನು ಕರೆದಾನು ಗಂಡವದಾನು ಅರಹರಿಯ ಜಗೆ ಗಂಡವದಾನು ಹರಹರಿಯ ಜಗೆ ಗಂಡವದಾನು ಹರಹರಿಯ ಜಗೆ ಸೀಮೆಯಣ್ಣೆ ಸುರಿಯಾರು ಮಗಳಿಗೆ ಬೆಂಕಿ ಹಚ್ಚಾರು ಸೀಮೆಯಣ್ಣೆ ಸುರಿದಾರು ಮಗಳಿಗೆ ಬೆಂಕಿ ಹಚ್ಚಾರು ಸೀಮೆಯಣ್ಣೆ ಸುರಿದಾರು ಮಗಳಿಗೆ ಬೆಂಕಿ ಹಚ್ಚಾರು ಸೀಮೆಯಣ್ಣೆ ಸುರಿದಾರು ಮಗಳಿಗೆ ಬೆಂಕಿ ಹಚ್ಚಾರು ವರದಕ್ಷಿಣೆಯ ಶಾಪದ ಪಿಡುಗಿಗೆ ಬಲಿಯಾದ ಕಥೆಯ ಕೇಳಿರಿ ಬಡ ತಂಗಿಯ ವಿಜಯ ವರದಕ್ಷಿಣೆಯ ಶಾಪದ ಪಿಡುಗಿಗೆ ಬಲಿಯಾದ ಕಥೆಯ ಕೇಳಿರಿ ಬಡ ತಂಗಿಯ ವಿಜಯ ಸುಳ್ಳನ್ನು ಹೇಳುತ್ತಾರೋ, ಮಂದಿ ಮೋಸವ ಮಾಡಿದರು. ಸುಳ್ಳನ್ನು ಹೇಳುತ್ತಾರೋ, ಮಂದಿ ಮೋಸನ ಮಾಡಾರೋ. ಸುಳ್ಳನ್ನು ಹೇಳುತ್ತಾರೋ, ಮಂದಿ ಮೋಸವ ಮಾಡಿದರು. ಸುಳ್ಳನ್ನು ಹೇಳುತ್ತಾರೋ, ಮಂದಿ ಮೋಸನ ಮಾಡಾರೋ. ವರದಕ್ಷಿಣೆಯ ಶಾಪದ ಬಿಡುಗಿ